ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ಅಬಲಾಮಣಿ ಮಾರನರಗಿಣಿ ಮಾರನರಗಿಣಿ ಅಬುಜಾಂಬಗಿ ಅಬುಜಾಂಬಗಿಗೆ ರಂಬೆ ಊರ್ವಶಿಯರಂ ಪಳಿಪವೋ ರಂಬೆ ಊರ್ವಶಿಯರಂ ಪಳಿಪವೋ ಸೊಬಗಿ ಮೆರೆಯಲ್ ಕಂಡ ಸೊಬಗಿಯು ಮೆರೆಯಲ್ ಕಂಡ ಸುಬಲಂಗ ಜನ ಬಾಣ ತಾಗಲ್ ಕೆಂದ ಸುಬಲಂಗ ಜನ ಬಾಣ ತಾಗಲ್ ಕೆಂದ ಆ ಮಂಜುಳಗಾತೆ ತರಿಗಡ ತೋಮ್ ತದಿಕು ತಗ್ಗ ತಯ್ಯ ತಯ್ಯ ತರಿಗಡ ತೋಮ್ ತದಿಕು ತಾರೆ ಸಾರಸನೇತ್ರೇ ಸಾರಸನೇತ್ರೇ ಹೋಗ ಚಂದೀರ ನಾ ಬಿಂಬ ಹೊರತಲ್ಲ ಮೊಗ ಚಂದಿರ ನಾ ಬಿಂಬ ಮೊಗ ಚಂದಿರ ನಾ ಬಿಂಬ ಹೊರತಲ್ಲ ಚಲುವ ನಗೆಯದೋ ಚಂದ್ರಿಗೆ ಅಹುದಲ್ಲ ಚಲುವ ನಗೆಯದು ಚಂದ್ರಿಗೆ ನಗೆಯದು ಚಂದ್ರಿಗೆ ನಗೆಯದು ಚಂದ್ರಿಗೆ ಅಹುದಲ್ಲ ಚಲುವ ನಗೆಯದೋ ಚಂದ್ರಿಗೆ ಅಹುದಲ್ಲ ಸೊಗಸಿನ ಮುಂಗುರುಳ್ ಸೊಗಸಿನ ಮುಂಗುರುಳ್ ಮರಿದುಂಬಿಯೇ ಮರಿದುಂಬಿಯೇ ಮರಿದುಂಬಿಯೇ ಬಪ್ಪ ಬಗೆ ನೋಡೆ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ಯೌವನ ತುಂಬಿಯೇ ಬಪ್ಪ ಬಗೆ ನೋಡೆ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ಯೌವನ ತುಂಬಿಯೇ ಯೌವನ ಕಳುಹೀ ಕಡೆಗೆ ಕಳೋಹೇ ಸ್ವೇಚ್ಛೆಯಿಂದಿರಲು ಬಗೆ ಎಚ್ಚರಿಸಿ ನೇಮಿಸಿ ಸ್ವೇಚ್ಛೆಯಿಂದಿರಲು ಸ್ವೇಚ್ಛೆಯಿಂದಿರಲು ಬಗೆ ಎಚ್ಚರಿಸಿ ನೇಮಿಸಿಹ ಇಚ್ಛಿಸುವುದ್ಯಾಕೆನ್ನ ಹುಚ್ಚುತನ ನಿನಗೆ ಇಚ್ಛಿಸುವುದ್ಯಾಕೆನ್ನ ಹುಚ್ಚುತನ ನಿನಗೆ ಹುಚ್ಚುತನ ನಿನಗೆ ಹುಚ್ಚುತನ ನಿನಗೆ ಸೊಬಗಿನ ರೀತಿಗಾಗಿ ಚದುರೆ ಸೊಬಗಿನ ರೀತಿಗಾಗಿ ಚದುರೆ ನಾನೇ ಭೂತಳೇಂದ್ರವರ ಯಾರ್ಗು ಬೆದರೆ ಯಾರ್ಗೂ ಬೆದರೆ ವರಿಸೆನ್ನ ನೀನು ವರಿಸೆನ್ನ ನೀನು ವರಿಸೆನ್ನ ನೀ ಸುಪ್ರೀತಳಾಗೋ ನಿರ್ಭೀತಳಾಗೋ ಮೃದು ಮಾತನಾಡಿ ಮದನಾತುರವನ್ನು ಬಿಡು ವರಿಸೆನ್ನ ನೀ ಸುಪ್ರೀತಳಾಗೋ ನಿರ್ಭೀತ Thank you. ನಿನಗಿಂತೂ ತಿಳಿವಿಲ್ಲದಾಯ್ತೆ. ಮತಿ ಮಲಿನತೆಗೆ ಮನ ಬಂದೆ ಮರುಳೆ ಒಳಗೊಳಿಸದೊಂದು ಮನದೊಳಗೆ ನರ್ತಿಸುವ ಸಲ ಭಕ್ತನಿಗೆ ಪಾಶವಿಟ್ಟಿದೆಯ ಮುಳಿದು ದೇವಾದಿ ದೇವರ ದೇವ ಶಂಕರನೇ ಮರನಯ್ಯನ ಮಾತ ಮೀರದೆ ಗೋಕುಲ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರ ಹಾರಿದೆ ಗಗನಕ್ಕೆ ಸೇರಿದೆ ದರೆಗೆ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಅಷ್ಟಭೂತಗಳಿಂದ ದುಷ್ಟ ಶುಂಭನ ಕಂದು ಅಷ್ಟಭೂಜಗಳಿಂದ ದುಷ್ಟ ಶುಂಭನ ಕುಂದು ಸೃಷ್ಟಿಯ ಪರಿಪಾಲಿಪ ಮಾತೆಗೆ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕೆಜೆ ಗಣೇಶ್ ಕಿದ್ಯೂರು, ಮದ್ದಳೆ ವಾದನ ಕೆಜೆ ಕೃಷ್ಣ ಕಿದ್ಯೂರು.